ಅಮ್ಮ ಅಮ್ಮ, ನಿಮ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ಕೆ ಬರೋವರೆಗೂ ಎಲ್ಲಾ ರೀತಿ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರುತ್ತದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಈಗ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತ ಕಂಪನಿಯ ಅಧ್ಯಕ್ಷರಾದ ಶಿವಾನಂದ ಚಂದ್ರಶಾ ಬೆಳ್ಳಿ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾ ಸದಾನಂದ ಪೆರ್ಲಾ. ಕೇಳಿ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತ ಕಂಪನಿಯ ಅಧ್ಯಕ್ಷರಾದ ಶಿವಾನಂದ ಚಂದ್ರಶಾ ಬೆಳ್ಳಿ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇತ್ತೀಚೆಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅಳಂದದ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತ ಕಂಪನಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಸಿರಿಧಾನ್ಯ ಉತ್ಪಾದಕರ ರೈತರ ಆ ಒಂದು ಕಂಪನಿ ಏನಿದೆ ಅದು ಇವತ್ತು ಬಹಳ ಉತ್ತಮವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಜನಪ್ರಿಯತೆಯನ್ನು ನೀಡ್ತಾ ಇದೆ. ನಿಮಗೆ ಗೊತ್ತೇ ಇದೆ 2023 ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ. ಈ ವರ್ಷದಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಸಿರಿಧಾನ್ಯವನ್ನ ಜನಪ್ರಿಯಗೊಳಿಸಬೇಕು, ಆ ಮೂಲಕ ಸಿರಿಧಾನ್ಯವನ್ನ ಹೆಚ್ಚು ಬಳಸುವ ಹಾಗೆ ಜನರಲ್ಲಿ ಉತ್ತೇಜನ ನೀಡಬೇಕು ಎನ್ನುವುದರ ಕುರಿತಾಗಿ ಒಂದು ಮಾಹಿತಿಯನ್ನ ಪ್ರಚಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪಕ್ಕದ ಅಳಂದ ತಾಲೂಕಿನ ತಡಕಲ್ನಲ್ಲಿರುವ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತರ ಕಂಪನಿಯ ಅಧ್ಯಕ್ಷರಾದ ಶಿವಾನಂದ ಚಂದ್ರಶಾ ಬೆಳ್ಳೆಯವರು ಇವತ್ತು ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತರ ಕಂಪನಿಯ ಬಗ್ಗೆ ಮಾತನಾಡಲು ನಮ್ಮ ಜೊತೆಗಿದ್ದಾರೆ. ಶಿವಾನಂದ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಬಹಳ ಖುಷಿಯಾಗಿರ್ಬೇಕಲ್ಲ ಪ್ರಧಾನಮಂತ್ರಿಯವರು ಮಾತನಾಡಿದಾಗ? ಹೌದು ಸರ್, ಹೌದು, ಬಹಳ ಖುಷಿ. ನೀವೇನು ಇಂತ ಒಂದು ಅವರು ಪ್ರಧಾನಮಂತ್ರಿಯವರು ಮೆಚ್ಚುಗೆ ನುಡಿಗಳನ್ನು ಆಡ್ತಾರೆ ಅಂತ ನಿರೀಕ್ಷೆ ಮಾಡಿದ್ರೆ? ನಿರೀಕ್ಷೆ ಮಾಡಿಲ್ಲ ಸರ್, ನಾವು ನಿರೀಕ್ಷೆ ಮಾಡಿಲ್ರಿ. ಇದು ನಮಗ ಇದೆಲ್ಲ ನ್ಯೂಸ್ ದವರು ಪೇಪರ್ ದವರು ಹೇಳಿದ್ರು, ಅವರಲಿಂದೇ ಗುರುತಾಯ್ತು ಸರ್. ನಮ್ಮ ರೇಡಿಯೋದಲ್ಲಿ ಪ್ರಸಾರ ಮಾಡಿದೆವು ನಿಮ್ಮ ಸಂಸ್ಥೆಯ ಬಗ್ಗೆ ಕೂಡ ಅವರು ಹೇಳುವುದನ್ನ. ನಮ್ಮ ತಿಂಗಳ ಕೊನೆಯ ಭಾನುವಾರ ಮೊನ್ನೆ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ನಲ್ಲಿ ಈ ರೀತಿಯ ವಿಚಾರಗಳು ಬರ್ತವೆ. ಈ ಸಲ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತರ ಕಂಪನಿಯ ಬಗ್ಗೆ ಮಾತಾಡಿದ್ದು ಅಲ್ವಾ? ಹೌದು. ಈಗ ಈ ಒಂದು ತಡಕಲ್, ಇದು ಅಳಂದ ತಾಲೂಕಿನ ಒಂದು ಗ್ರಾಮಾಂತರ ಪ್ರದೇಶ. ಇಲ್ಲಿ ಈ ಒಂದು ಸಂಸ್ಥೆಯನ್ನು ಯಾವಾಗ ಪ್ರಾರಂಭ ಮಾಡಿದ್ರಿ ಬೆಳೆಯವರೇ? ಸರ್, ಈಗ ನನಗ 2016 ಈ ಸಿರಿಧಾನ್ಯ ಬಗ್ಗೆ ಬಹಳಷ್ಟು ಹಂಬಲ್ ಐತ್ರಿ. ನಮಗೆ ಐತ್ರಿ ಸರ್, ಇದು ಬೆಳಿಬೇಕು, ಇದಕ್ ಜಾಸ್ತಿ ಮಾಡಬೇಕು. ಇದರಿಂದ ಎಲ್ಲ ನಾ ಕೆವಿಕೆದವ್ರದಿಂದ ಅಗ್ರಿಕಲ್ಚರ್ ದಿಂದ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತೇವ. ಆದ್ರೆ ಬೀಜಗಳು ಉಳಿದಿದ್ದಿಲ್ರಿ ಸರ್. ಓಹೋ, ಅದಕ್ಕೇನ್ ಮಾಡಿದ್ರಿ? ಅದಕ್ಕೆ ನಮ್ಮಲ್ಲಿ ಸ್ವಲ್ಪ ನವಣಿ ಸ್ವಾಮಿ ಇದ್ರಿ, ಉಳಿದೆಲ್ಲಾ ಕಡೆ ನಮ್ಮ ಸುತ್ತ ಹಳ್ಳಿಗಳಿಗೆಲ್ಲ ತಿರುಗಾಡಿ ಬೀಜಗಳು ಕಲೆಕ್ಟ್ ಮಾಡ್ಕೊಂಡು ಸರ್. ಯಾವೆಲ್ಲ ಬೀಜಗಳು? ನವಣಿ ಬತ್ರಿ, ಶ್ಯಾಮಿ ಬತ್ತು, ಊದಲ್ ಬತ್ತು, ಹಾರ್ಗ್ ಬತ್ತು, ಕೂರ್ಲೆ ಬತ್ತು, ಎಳ್ ಬತ್ತು, ಸಜ್ಜಿ ಬತ್ತು, ಮತ್ತ ರಾಗಿ ಭತ್ತು ಇವೆಲ್ಲ ಬೀಜಗಳು ಕಲೆಕ್ಟ್ ಮಾಡಿ ನಮ್ಮ ಮಗಳಗ ಕುಂಡ್ರಂತ ರೈತರಿಗೆ ನಮ್ಮ ದೋಸ್ತರಿಗೆಲ್ಲ ಬೀಜಗಳು ಕೊಟ್ಟಿ ಬೆಳಿಗ್ಗೆ ಚಾಲು ಮಾಡಿದೇವೆ. ಇದು 2016. ಅದಕ್ಕಿಂತ ಮುಂಚೆ ನಿಮ್ಮ ಆಕಾಶವಾಣಿದಾಗ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ರ. ಅದೆಲ್ಲ ಪ್ರಾಥಮಿಕ ಹಂತ. ಪ್ರಾಥಮಿಕ ಇವಾಗ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ. ಅದು ಸರ್, ಅದು ಮುಂದೆಲ್ಲರೂ ಬೆಳಿಗತ್ತರ್ರಿ. ಈಗ ಬೀಜವನ್ನ ನೀವು ಅಲ್ಲಲ್ಲಿ ಸಂಗ್ರಹ ಮಾಡಿ ನೀವೇ ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದ್ರ ಅಲ್ಲ ಬೇರೆ ರೈತರನ್ನು ಇದರಲ್ಲಿ ಒಳಪಡಿಸಿಕೊಂಡ್ರೆ? ನಾವು ಬಿತ್ತಿ ನಮ್ಮ ಮಗಳಗ ಕುಂಡ್ರಂತ ನಮ್ಮ ಗೆಳೆಯರಿಗೆಲ್ಲ ಬೀಜ ಕೊಟ್ಟೇವೆ ಸರ್. ಕೊಟ್ಟು ಹೆಚ್ಚಿನ ಪ್ರಮಾಣದಾಗ ಬೆಳೆದು ಅದೇ ಬೀಜ ಬೆಳೆದಂತದ್ದು ನಾವೇ ಖರೀದಿ ತಗೊಂಡು ಇಲ್ಲಿ ಗುಲ್ಬರ್ಗಾದಾಗ ಅಕ್ಕಿ ಮಾಡಿಸಿ ನಮ್ಗೆ ಯಾರು ಅಕ್ಕಿ ಬಿಡ್ತಾರೋ ಅವ್ರ ಮನೆ ಮನೆಗೆ ಒಯ್ದು ಕೊಟ್ಟೇವ್ರಿ. ಅಂದ್ರೆ ಅಕ್ಕಿ ಮಾತ್ರ ಸಿರಿಧಾನ್ಯಗಳನ್ನು? ಸಿರಿಧಾನ್ಯದ ಅಕ್ಕಿ, ಸಿರಿಧಾನ್ಯ ನಾವು ಬೆಳೆದು ನಮ್ಮಲ್ಲಿ ಸ್ಟಾಕ್ ಮಾಡಿಕೊಂಡು ಅವುಗಳೆಲ್ಲ ಮಷಿನ್ದಾಗ ಅಕ್ಕಿ ಮಾಡಿ ಯಾರು 5 ಕಿಲೋ 10 ಕಿಲೋ 15 ಕಿಲೋ. ಈಗ ಶಿವಾನಂದ್ ಬೆಳ್ಳೆಯವರೇ, ನೀವು ಒಂದು ಮಾತು ಹೇಳಿದ್ರಿ, ನಮ್ಮದು ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತರ ಕಂಪನಿ ಇದೆ ಅಂತ. ಇದು ಹೇಗೆ ಹುಟ್ಟು ಹಾಕಿದ್ರಿ? ಎಷ್ಟು ಜನ ಇದ್ದಾರೆ ಇದರಲ್ಲಿ? ಸರ್, ಇದು ಹೈದರಾಬಾದ್ IMR ಸಂಗಪ್ಪ ಸಾಹೇಬ್ ಅಂತ ಹೇಳಿ ಕೆಲಸ ಮಾಡ್ತಿರೋ ಅವ್ರು ನನಗೆ ಮೊದಲೇ ಪರಿಚಯ. ಅದಕ್ಕೊಂದು ಸ್ಕೀಮ್ ಅದ, ನೀವು ಮಾಡ್ರಿ. ಇದು ಒಂದು IMR ಒಂದು ಸಂಸ್ಥೆ ಅದ ಇಲ್ಲಿದಾಗ, ಅದು SFAC ಅಂತ ಹೇಳಿ ಅವರು ಆರ್ಥಿಕ ನೆರವು ಕೊಡ್ತಾರ, ನೀವು ಒಂದು ಸಂಘ ಮಾಡ್ರಿ ಅಂತ ಹೇಳಿ ನಂಗೊಂದು 2020 ಹೇಳಿದ್ರಿ. ಇದು ಪ್ರಧಾನಮಂತ್ರಿಗಳ ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಯೋಜನೆ ರೀ. ಅದು ಹೇಳಿದ ಬಳಿಕ ಅದು ಮುಂದೆ ನಮ್ ಗುಲ್ಬರ್ಗಕ್ಕೆ ಬರ್ಲಿಲ್ಲ ಸರ್. ಅದು ಬಾಗಲಕೋಟ್ ಕೊಯ್ತ್ರಿ. ಅದು 21 ಗುಲ್ಬರ್ಗಕ್ಕೆ ಬತ್ತರು. ಮತ್ತೆ ನಂಗೆ ಫೋನ್ ಮಾಡಿದ್ರಿ, ಆಯ್ತು ಸರ್ ನಾವು ಮಾಡ್ತೇವೆ ತೋರಿ ಅಂತ ಹೇಳಿ ನಾವು ಒಂದು 50 ರೈತರು ಒತ್ತಾಟ ಕೂತು ಡಿಸ್ಕಸ್ ಮಾಡಿ ಇದೊಂದು ಸಂಘ ಕಟ್ಟಾರಿ. 50 ಜನರ ಸಂಘ ಕಟ್ಟಿದ್ರಿ? ಅಂದ್ರೆ ಸುಮ್ಮನೆ ನಾರ್ಮಲಿ ಕೂತು ಮಾತಾಡಿದೇವ್ರಿ ಒಂದು 50 ಈ ಸಿರಿಧಾನ್ಯ ಬೆಳೆಯವ್ರಿ. ಆಯ್ತು ತಗೋರಿ, ನೀವೆಲ್ಲ ಮುಂದಾಗಿ ಮಾಡಿದ್ರೆ ಅಂದ್ರೆ ನಾವು ಎಲ್ಲ ಕೈ ಜೋಡಿಸ್ತೇವೆ ಅಂತ ಹೇಳಿದ್ರಿ ಅವರು. ಮುಂದೆ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟೇವ್ರಿ. ಅವರು ಒಂದು ಸಂಘ ರಿಜಿಸ್ಟರ್ ಮಾಡಿದ್ರು. ಅದು ಶುರು ವರ್ಷ ಒಂದು 300 ರೈತರು ಆದ್ರಿ ಅದಕ್ಕೆ. ಓಹೋ, ಮೊದಲ ವರ್ಷದ? ಮೊದಲನೇ ವರ್ಷದ. 50 ಜನ ಕೂತು ಮಾತಾಡಿದ್ರು ಆದ್ರೆ ಅದಕ್ಕೆ 300 ಜನ ಸದಸ್ಯರ. ಈಗ ಎಷ್ಟಿದ್ದಾರೆ ಒಟ್ಟು? ಈ ವರ್ಷ 300 ಸರ್, 600 ಜನ ಅದಕ್ಕೆ ಸದಸ್ಯರಾದಾರೆ. 600 ಜನ ಇದ್ದಾರೆ. ಓಹೋ, ಈಗ ಮುಂದಿನ ವರ್ಷ 400 ಮಾಡ್ಬೇಕು ಸರ್. ಅಂದ್ರೆ 1000 1000 ಮಾಡ್ಬೇಕು. ಓಹೋ, ಏನ್ ಮಾಡ್ತೀರಿ ಸದಸ್ಯರೆಲ್ಲ ಸೇರ್ಕೊಂಡು? ಏನಿಲ್ಲ, ಈ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡಿ ಸಿರಿಧಾನ್ಯ ಸ್ವಲ್ಪ ಸ್ವಲ್ಪ ರೀ ನಿಮ್ ಹೊಲದಾಗ ಬೆಳಿಬೇಕು ಎಲ್ಲರೂ. ಅದು ಅವ್ರ ಕಂಪನಿಯವ್ರು ಬೀಜ ಕೊಡ್ತಾರೆ ನಮ್ಗೆ IMR ಆ ಬೀಜಗಳೆಲ್ಲ ಸಿಗ್ತದೆ ಅಂತ. ಬೀಜ ಸಿಗ್ತದೆ ಸರ್. ಬೀಜಗಳೆಲ್ಲ ಹಂಚಿ ಅವ್ರವ್ರ ಹೊಲದಾಗ ಬೆಳೆದ್ರಂದ್ರೆ ನಮ್ ಸಂಘದಾಗ ಖರೀದೋತೇವ್ರಿ. ನಮಗೆ ಮಷಿನ್ ಹೋಗ್ಬೇಕು ಕೊಟ್ಟರಿ. ಈಗ ಸಿರಿಧಾನ್ಯವನ್ನು ನೇರವಾಗಿ ನಮ್ಗೆ ಬಳಸಲಿಕ್ಕೆ ಆಗುದಿಲ್ಲ, ಅದನ್ನೊಂದು ಉತ್ಪನ್ನವಾಗಿ, ಸಿರಿಧಾನ್ಯದ ಉತ್ಪನ್ನವಾಗಿ ಅದನ್ನು ಬಳಸಬೇಕಾಗ್ತದೆ. ಈಗ ನೀವು ಈ ಸಂಘಕ್ಕೆ ಏನು ಒಂದು ಮಿಷನ್ ಎಲ್ಲ ಇಟ್ಟುಕೊಂಡು ಏನಾದ್ರೂ ಸಂಸ್ಥೆ ಅಂತ ಕಟ್ಟಿದ್ದೀರಾ ಅಥವಾ? ಇಲ್ಲ, ಸಂಸ್ಥೆ ಮಾಡಿದೇವ್ರಿ ಸರ್. ಈಗ ಸಂಸ್ಥೆ ಮಾಡಿದೇವ್ ಸದಸ್ಯ. ಅಲ್ಲೆಲ್ಲ ಮಷಿನ್ಗಳದಾರಿ. ಯಾವೆಲ್ಲ ಮಷಿನ್? ಇವು ಸಣ್ಣಕ್ಕಿ ಒಡೆಯಂತವೇ ಮಷಿನ್ಗಳದಾವ. ಅವು ಸ್ವಚ್ಛ ಮಾಡೋದು, ಅಕ್ಕಿ ಮಾಡೋದು, ಪಾಲಿಶ್ ಮಾಡೋದು, ಪ್ಯಾಕಿಂಗ್ ಮಾಡೋದು. ನಿಮಗೆ ಕೇಂದ್ರದಿಂದ ಅದಕ್ಕೆ ಧನ ಸಹಾಯವನ್ನು ಪಡೆದಿದ್ದೀವಿ? ಈಗ ನಾವು 300,000 ಕಟ್ಟದಾಗ ಅವ್ರು 300,000 ಕೊಟ್ಟರಿ. ಮತ್ತೆ ಇವರು CEO ಅಕೌಂಟೆಂಟ್ ಪೇಮೆಂಟ್ ಅವರೇ ಮಾಡ್ತಾರ್ರಿ. ಆ ಶೆಡ್ಡಿಗೆ 4,000 ಕಿರಾಯಿ ಅವರೇ ಕೊಡ್ತಾರ್ರಿ. ಇದು ಅನುಕೂಲ ಇದೆ ಅಂತ? ಅನುಕೂಲ ಅದ ಸರ್. ಇದು 3 ವರ್ಷ ತನಕ ಅವ್ರು ನಡೆಸಿಕೊಂಡು ಹೋಗ್ತಾರ್ರಿ. 3 ವರ್ಷ ನಂತರ ನಾವು ಸಂಸ್ಥೆ ಸದೃಢ ಮಾಡಿ ನಾವೇ ಪಗಾರ ಕೊಟ್ಟು ನಾವೇ ಮನುಷ್ಯರಿಟ್ಟು ನಾವೇ ನಡೆಸ್ಕೊತ ಹೋಗ್ಬೇಕು ಸರ್. ಅಂದ್ರೆ ನೀವು ನಷ್ಟವನ್ನು ಅನುಭವಿಸಬಾರದು, ಇದಕ್ಕೆ ಸರಿಯಾದ ವ್ಯವಸ್ಥೆ ಬೇಕು ಅಂತ ಒಂದು 3 ವರ್ಷದವರೆಗೆ ಅವರ ಮೇಲುಸ್ತುವಾರಿ ಇರ್ತದೆ. ಆ ನಂತರ ಲಾಭ ಬರುತ್ತದೆ ಅಂದಾಗ ಅದನ್ನು ನಿಮ್ಮ ಸಂಘಕ್ಕೆ ಕೊಟ್ಟು ಬಿಡ್ತದೆ. ಈಗ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತರ ಕಂಪನಿಯಲ್ಲಿ 300 ನೀವು ಸದಸ್ಯರಿದ್ದೀರಿ ಅಂತ ಹೇಳಿದ್ದೀರಿ. 600 ಈಗ ಅದು 600 ಆಯ್ತು. ಅದನ್ನು 1,000 ಮಾಡಬೇಕಂತ ಇದ್ದೀರಿ. ಈಗ ನೀವು ಅಲ್ಲಿ ಮಿಷನ್ ಇಟ್ಟುಕೊಂಡು ಏನೇನು ಉತ್ಪನ್ನಗಳಿರ್ತವೆ, ವಿಶೇಷವಾದಂತಹ ಉತ್ಪನ್ನಗಳು ಏನೇನು ಮಾಡ್ತೀರಿ? ಈಗ ಸರ್ ಎಲ್ಲಾ ರೈತರಿಗೆ ಸಿರಿಧಾನ್ಯ ಕೊಡ್ತೇವ್ರಿ, ಜೂನ್ದ ಕೊಡ್ತೇವ್. ಅವರೆಲ್ಲ ಬೆಳೆದು ಬಾಕ ಅವರು ನಮ್ಗೆ ಮಾರುಕ್ತಾ ಇರ್ತಾರೆ. ಅದು 3,500 ರೂಪಾಯಿ ತಗೋತೇವ್ರಿ ನಾವು. ಅಂದ್ರೆ 3,500 ರೂಪಾಯಿ ಒಂದು ಕ್ವಿಂಟಲ್ಗೆ ತಗೊಂಡು ಅದೇ ನಮ್ಮದು ಸಂಘದಾಗ ಇದ್ದಂತ ಮಷಿನ್ದಾಗ ಅಕ್ಕಿ ಮಾಡಿ ಅದರಾಗ ಬಂದಂತ ನುಚ್ಚಿ ಪೌಡರ್ ಮಾಡಿ ಪೌಡರ್ಲಿಂದ ಬಿಸ್ಕಿಟ ಪಾಪಡ ರವಾ ಗಿವ ಮಾಡೋರಿಗೆ ಅದು ಒಂದು ಹಿಟ್ಟ ಇಂತವೆಲ್ಲ ಮಾಡಿಕೊಡ್ತೇವ್ರಿ. ಎಷ್ಟು ಉತ್ಪನ್ನಗಳಿವೆ ಈಗ? ಬಿಸ್ಕಿಟ್ ರವಾ ಮತ್ತೆ ಈಗ ನಂಬರ್ಗಳಿವೆ. ಈಗ 3 ವಟಾಮ ಸರ್. ಯಾವ್ದೆಲ್ಲ? ಪಾಪಡ ಒಂದದರಿ, ಆಯ್ತು ಬಿಸ್ಕಿಟ್ ಅದರಿ, ಮತ್ತೆ ಏನದ ರವಾ ಒಂದದರಿ. ಇವು 3 ಆಟಮ್ ಅವ ಅವರಿ. ಮತ್ತೆ ಅಕ್ಕಿ 1 ಕಿಲೋ 5 ಕಿಲೋ 10 ಕಿಲೋ ಪ್ಯಾಕಿಂಗ್ ಮಾಡಿದೇವ್ರಿ. ಈಗ ನಮ್ಮ ಸ್ವಾಮಿ ಅಕ್ಕಿ ಬೇಕತ್ತೆ ಯಾರೇ ಫೋನ್ ಮಾಡಿದ್ರಂದ್ರೆ ಅವ್ರಿಗೆ ಕೊಟ್ಟು ಕಳ್ಸೋದು. ಮತ್ತೀಗ ಒಂದು ಘಾಣ ಬಿ ಹಾಕೋಗತ್ತಿದೇವ್ರಿ, ಕುಸುಬಿ ಎಣ್ಣೆ ತೆಗೆದ ಅದೊಂದು ಘಾಣ ಹಾಕಿ ಕುಸುಬಿ ಖರೀದಿ. ಸಂಸ್ಥೆ ಹೆಸರಿನಲ್ಲಿ ಭೂತಾಯಿ ಭೂತಾಯಿ ಸಂಸ್ಥೆ ಹೆಸರಿನಲ್ಲಿ ಅದೊಂದು ಘಾಣ ನಡೆಸಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಅಪ್ರೂವಲ್ ಬಿ ಮಾಡಿದೇವ್ರಿ. ಈಗ ನೀವು ಈ ರೀತಿ ಮಾಡಬೇಕಾದಾಗ ಮಿಷನ್ ಇಟ್ಕೊಂಡಿರ್ತೀರಿ, ಬಿಸ್ಕಿತ್ ಮಾಡ್ತೀರಿ, ರವೆ ಮಾಡ್ತೀರಿ, ಪಾಪಡ್ ಮಾಡ್ತೀರಿ ಅಂತ ಹೇಳ್ತೀರಿ. ಇದಕ್ಕೆ ಒಂದು ಸಂಸ್ಥೆಯಿಂದ ಒಂದು ರೀತಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ ಸಂಸ್ಥೆಯ ಮಾರ್ಗದರ್ಶನ ಕೂಡ ಬೇಕು, ಅದನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಅವರು ಏನು ಮಾಡ್ತಾರೆ? ಈಗೆಲ್ಲ ಪಾಪಡ ಬಿಸ್ಕಿಟ ಮಾಡಕ್ಕೆಲ್ಲ ಹೆಣ್ಮಕ್ಳಿಗೆ ಟ್ರೈನಿಂಗ್ ಕೊಡ್ತಾರೆ ಸರ್. ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ ತರಬೇತಿ ಮಾಡಿಬಿಡ್ತಾರೆ, ತರಬೇತಿ ಮಾಡಿಬಿಡ್ತಾರೆ. ಆ ತರಬೇತಿ ಮಾಡಿದವ್ರೆ ನಮ್ಮಲ್ಲಿ ಹಿಟ್ಟ ಅದಕ್ಕೆಲ್ಲ ಲೆಕ್ಕ ತಗೊಂಡು ಮಾಡಿ ನಮ್ ಕೊಡ್ತಾರೆ. ಮತ್ತ ನಮ್ಮ ಸಂಘಕ್ಕೆಲ್ಲ ತಾಂತ್ರಿಕತೆಗಳು ಇವರು ಗುಲ್ಬರ್ಗಾ ಕೆವಿಕೆದವರು ಮತ್ತ ಹೈದರಾಬಾದ್ IMR ದವರು ಎಲ್ಲ ತಾಂತ್ರಿಕತೆಗಳು ಹೇಳ್ತಾರ್ರಿ. ಪ್ರತಿಯೊಂದಕ್ಕೆಲ್ಲ ಅವ್ರದೇ ಹೆಲ್ಪ್ ಸರ್. ಅಲ್ಲಿ ಸಂಗಪ್ಪ ಸಾಬ್ರ ತಳದಾರ್ರಿ, ಇಲ್ಲಿ ರಾಜು ತೆಗ್ಗಳಿರ, ಸುಧಯದಪ್ಪ, ಇವರೆಲ್ಲ ನಮ್ಗೆಲ್ಲ ಮುನ್ನಡೆ ಮಾಡಿ ಮಾರ್ಗದರ್ಶನ ಕೊಡ್ತಾರೆ. ಅದ ಕಾರಣ ಇವತ್ತು ಸುಸ್ಥಿರವಾಗಿ ನಡೆದಿದೆ ನಿಮ್ಮ ಸಂಸ್ಥೆ. ಹೌದು ಸರ್. ಅಲ್ವಾ, ಈಗ ಬಹಳ ಮುಖ್ಯವಾಗಿರೋದು ಶಿವಾನಂದ ಬೆಳ್ಳೆಯವರೇ, ಇಷ್ಟೆಲ್ಲ ಉತ್ಪನ್ನ ಮಾಡಿದ್ದೀರಿ ನೀವು, ಅದನ್ನ ಮಾರುಕಟ್ಟೆ ಮಾಡಬೇಕಲ್ಲ. ಮಾರುಕಟ್ಟೆ ಮಾಡ್ಲಿಕ್ಕೆ ಏನೇನು ವ್ಯವಸ್ಥೆ ಇದೆ? ಈಗ ನಮ್ಮ ಶಿವರಕ್ಷಿತ ಮೇಡಮ್ ಎಲ್ಲ ಕಡೆದು ಅಡ್ರೆಸ್ ತಗೊಂಡು ಪ್ರಚಾರ ಮಾಡಿ ಅಕ್ಕಿ ಆಯ್ತು, ಕಾಳೆ ಆಯ್ತು, ಎಣ್ಣೆ ಆಯ್ತು, ಬಿಸ್ಕಿಟ್ ಆಯ್ತು, ಮಿನಿಮಮ್ ಮಾರಾಟ ನಡೆಸ್ಯಾರ ಸರ್. ಅದು ಈಗ ಎಲ್ಲೆಲ್ಲಿ ಮಾರಾಟ ಮಾಡಿ? ಈಗ ನಾವು ಬೆಳಗಾವ್ ಮಡಗುತ್ತೀವ್ರಿ, ರಾಯಚೂರ್ ಮಡಗುತ್ತಿದ್ದೇವೆ, ಗುಲ್ಬರ್ಗಾ ಮಡಗುತ್ತಿದ್ದೇವೆ, ಆಳಂದ ಮಡಗುತ್ತಿದ್ದೇವೆ. ನಮ್ಗೆ ಯಾರು ಫೋನ್ ಬರ್ತಾವ ಅಲ್ಲೆಲ್ಲ ಕೊಟ್ಟು ಕಳಿಸ್ತೇವ್ರಿ ಸರ್. ಅಲ್ಲೆಲ್ಲ ಮಾಡ್ತೀರಿ? ಹೌದು ಸರ್. ದಿಲ್ಲಿಗೆ ಬಿ ಕೊಟ್ಟು ಕಳ್ಸಿ. ದಿಲ್ಲಿಯಲ್ಲಿ ಕೂಡ ಇದೆ? ಹೌದು ಸರ್. ಓಹೋಹೋಹೋ, ಅಂದ್ರೆ ನಿಮ್ದು ದೇಶವ್ಯಾಪಿ ಇದೆ ಅಂತ ಆಯ್ತು ಅಲ್ವಾ? ಹೌದು ಸರ್. ಈಗ ಪ್ರಧಾನಮಂತ್ರಿಯವರು ಹೇಳಿದ್ದು ಕೂಡ ಅದೇ, ಈ ಒಂದು ಹಳ್ಳಿಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲರೂ ಸಹಕಾರದ ತತ್ವದ ಅಡಿಯಲ್ಲಿ ಸೇರಿ ಮಾಡಿದಂತ ಈ ಸಂಸ್ಥೆ ಇವತ್ತು ಬಹಳ ದೊಡ್ಡದಾಗಿ ಬೆಳೆದಿದೆ, ದಿಲ್ಲಿಯವರೆಗೂ ವ್ಯಾಪಿಸಿದೆ ಅಂತ ಹೇಳಿದಾಗ ನಿಜಕ್ಕೂ ಇದು ಒಂದು ಸಾಧನೆ ಅಂತ ಅನಿಸ್ತದೆ. ಈಗ ಈ ಒಂದು ಸಿರಿಧಾನ್ಯದ ಬಳಕೆಯ ಬಗ್ಗೆ ಒಂದು ಕ್ರಾಂತಿಕಾರಿ ಹೆಜ್ಜೆನೇ ಇದು. ಜನ ನಿಮ್ಮ ಉತ್ಪನ್ನಗಳನ್ನು ಪಡೆದಾಗ ಏನಂತಾರೆ? ಸರ್, ನಾ ಹೇಳ್ದನ್ರ 16ರಲ್ಲೇ ಬೀಜ ತಯಾರು ಮಾಡಿ ಅಕ್ಕಿ ಮಾಡಿ ಜನರಿಗೆಲ್ಲ ಕೊಟ್ಟಿನ್ರಿ ಸರ್. ನಾನು ಈಗ ನವಣಿ ಅಕ್ಕಿ ಉಂಡ್ರೆ ಶುಗರ್ ಕಮ್ಮಿ ಆಗ್ತದ, ಅದು ಕಮ್ಮಿ ಆಗ್ತದ, ಶ್ಯಾಮಿ ಅಕ್ಕಿ, ಊದಲ ಅಕ್ಕಿ ಎಲ್ಲ ಅಕ್ಕಿಗಳು ಈಗ 17-18ರದಾಗ ನನ್ನ ಬಳಿ ಚೆಲ್ಲಗಳು ಇದ್ದರಿ ಸರ್. ಈಗ ಅದೇ ನಾ ಹೇಳ್ದಂಗೆ ಒಂದು 50-60 ರೈತರು ಕೂಡಿ ಇದು ಒಂದು ಸಂಘ ಕಟ್ಟಿ ಇದಕ್ಕೆ ಸಂಘ ಸಾವಿರ ರಾಜು ತೆಗ್ಗಳು ಇವರೆಲ್ಲ ನಮ್ಗೆ ಹೆಲ್ಪ್ ಮಾಡಿ ರಿಜಿಸ್ಟರ್ ಮಾಡಿಕೊಟ್ಟ್ರಿ. ಮೊದಲನೇ ವರ್ಷ 300 ಮಂದಿ ಸದಸ್ಯರು ಮಾಡಿದ್ರಿ, ಈಗ 600. ಈಗ 600 ಆಗಿದೆ ಸರ್. 2 ಸಲ ಪ್ರತಿ ರೈತರದ್ದು ಒಂದು ಸಭೆ ಕರಿತೀವ್ರಿ, ಮತ್ತೆ ನಮ್ದು ಬಾಡಿ ಮೀಟಿಂಗ್ ತಿಂಗಳ ಒಂದ್ಸಲ ಆಗ್ತಾರಿ. ಮತ್ತೆ ಏನ್ ಇನ್ಕಮ್ ಬರೋದು ಹೋಗೋದು ಎಲ್ಲ ಲೆಕ್ಕ ಪಕ್ಕ ನಮ್ಮ ಶಿವರು ಇರ್ತಾರಿ. ಒಳ್ಳೆ ರೀತಿಯಿಂದ ನಡೆದು ಅಂತ ನಮಗ ಅನಿಸ್ತದೆ ಸರ್. ಈಗ ಜನ ಇಷ್ಟೆಲ್ಲ ಇದು ಮಾಡುವಾಗ ನಿಮ್ಮ ಈ ಉತ್ಪನ್ನ ಏನ್ ಮಾಡ್ತೀರಿ ಅದಕ್ಕೆ ನಿಮ್ಮದೇ ಆದಂತ ಹೆಸರು ಪ್ಯಾಕೆಟ್ ಎಲ್ಲ ಇರ್ತದ? ಇಲ್ಲ ಸರ್, ಈಗ ಸದ್ಯ ನಾವು ಪಾಪಡ ಗಿಪ್ಪಡ ಪ್ಯಾಕಿಂಗ್ ಅದರ ನಮ್ಮದು ಕಂಪನಿ ಸ್ಟಿಕ್ಕರ್ ಹಚ್ಚೋಗುತ್ತೇವೆ ಸರ್. ಏನಂತ ಹೆಸರು ಇಟ್ಟಿದ್ದೀರಿ? ಭೂತಾಯಿ ಮಿಲೆಟ್ ಸಂಸ್ಥೆ ತಡಕಲ್ ಆಳಂದ ತಾಲೂಕ ಮ್ಯಾಕ್ ಪ್ಯಾಕಿಂಗ್ ಮಾಡಿ ಅದೆಲ್ಲ ಸ್ಟಿಕ್ಕರ್ ಹಚ್ಚೋಗುತ್ತಿದ್ದೇವೆ. ಮತ್ತೆ ಅಕ್ಕಿಗಳ ಮ್ಯಾಗ್ ಬಿ ಸ್ಟಿಕ್ಕರ್ ಹಚ್ಚೋಗುತ್ತೀವಿ. ನಮ್ದು ಯಾರು ಅಕ್ಕಿ ಬೇಡದ್ರಿ ನಮ್ಮ ಸ್ಟಿಕ್ಕರ್ ಸಹಿತ ಅಕ್ಕಿ ಹೋತ ಸರ್. ಈಗ ನೀವು ಬಿಸ್ಕೆಟ್ ಮಾಡ್ತೀರಿ, ರವೆ ಮಾಡ್ತೀರಿ, ಮತ್ತೆ ಪಾಪಡ್ ಮಾಡ್ತೀರಿ ಅಂತ ಹೇಳಿದ್ರಿ. ರೇಟ್ ಹೇಗಿದೆ? ಈಗ ಸಿರಿಧಾನ್ಯದ ಐಟಮ್ಗೆ ಸ್ವಲ್ಪ ಜಾಸ್ತಿ ಬೆಲೆ ಅಂತಾರೆ, ನೀವು ಹೇಗೆ ಮಾರಾಟ ಮಾಡ್ತೀರಿ? ಈಗ ನಾವು 3,500 ಕಾಳುಗಳು ತೋತೇವ್ರಿ, ನಮ್ದೇ ಮಷೀನ್ ಅಲ್ಲಿ ಹೊಡಿತೀವಿ 1 ಕ್ವಿಂಟಲ್ಗೆ. ಮತ್ತೆ ಅದನ್ನ ಪ್ರೊಸೆಸ್ ಮಾಡ್ಬೇಕಲ್ಲ? ಪ್ರೊಸೆಸ್ ಮಾಡಿ ನಾವು 100 ರೂಪಾಯಿ 120 ರೂಪಾಯಿ ಕೆಜಿಗೆ ಅಕ್ಕಿ ಮಾರ್ತೀವಿ. 150-200 ತನಕ ಇವೆಲ್ಲ ಬಿಸ್ಕೆಟ್ ಆಯ್ತು. ಪಾಪಡ ಬಿಸ್ಕೆಟ್ ನ ಪ್ಯಾಕೆಟ್ ಎಷ್ಟು ಇರ್ತದೆ? 250 ಗ್ರಾಮದಿಂದ 1 ಕಿಲೋವರೆಗೆ ಇರುತ್ತೆ. 1 ಕಿಲೋಗೆ ಎಷ್ಟು ಚಾರ್ಜ್ ಮಾಡ್ತೀರಿ? 250 ರೂಪಾಯಿ. ಅಂದ್ರೆ ಸಿರಿಧಾನ್ಯದ ಬಿಸ್ಕೆಟ್ ಇದು. ಹೌದು ಸರ್. ರುಚಿಕರವಾಗಿರುವಂತ ರುಚಿಕರ. ಹಿಟ್ಟಿಗೆ ಹೇಗೆ ಇದು ಮಾಡ್ತೀರಿ? ಎಲ್ಲ ಮಿಕ್ಸ್ ಬಂದ ಹಿಟ್ಟು ಮತ್ತು ರವಾ ಇಡ್ಲಿ ಇಡ್ಲಿ ಮಾಡಬೇಕು. ಅದಕ್ಕೆ ಎಷ್ಟು ಕಿಲೋಗೆ ಇಟ್ಟಿದ್ದೆ? ಅದಕ್ಕೆ 120 ರೂಪಾಯಿ ಕಿಲೋಗೆ. ಕಿಲೋಗೆ ಏನ್ ತುಂಬಾ ಜಾಸ್ತಿ ಅಂತ ಏನಿಲ್ಲ. ಇಲ್ಲ, ಸ್ವಲ್ಪ ನಾವು ಮಿನಿಮಮ್ ರೇಟ್ ಇಟ್ಟರೆ ಜನ ಎಲ್ಲ ತೋತೇವೆ. ಅದು ಒಂದು ನಮ್ಗೇನ್ ದುಡ್ಡಿಬಿ ಇಲ್ರಿ, ಬಹಳಷ್ಟು ಫಾಯ್ದೆ ಬೀಳ್ರಿ. ಈಗ ಇಲ್ಲಿ ಹೆಚ್ಚು ಖರ್ಚಾಗುದು ಯಾವ್ದು? ಸಿರಿಧಾನ್ಯದ ಈ ಉತ್ಪನ್ನಗಳನ್ನು ಮಾಡ್ತಾ ಇದ್ದೀರಲ್ಲ, ಜನ ಹೆಚ್ಚು ಕೇಳಿ ಪಡ್ಕೊಳ್ಳುವಂತದ್ದು ಐಟಮ್ ಯಾವ್ದು? ಸರ್, ನಮ್ಮ ಹಳ್ಳಿಗಿಂತ ಸಿಟಿ ಜನರೇ ಅಕ್ಕಿ ಬಹಳ ಜಾಸ್ತಿ ಒಯ್ಯತ್ತಾರೆ. ಯಾವುದಕ್ಕೆ ಹೆಚ್ಚಿನ ಡಿಮಾಂಡ್ ಬೇಡಿಕೆ? ನವಣೆ ಅಕ್ಕಿ ಮತ್ತು ಬಿಳಿಶಾಮಿ ಅಕ್ಕಿ ರಾಗಿ ಹಿಟ್ಟು ಮತ್ತ ಇವೆಲ್ಲ ನುಚ್ಚಿನ ಸಿರಿಧಾನ್ಯದ ಹಿಟ್ಟು ಇದೆಲ್ಲ ಬಹಳ ಸೆಲ್ ಆಗ್ತದೆ. ಶಿವಾನಂದ ಬೆಳ್ಳೆಯವರೇ, ಈಗ ನೀವು ಹೇಳಿದ್ರಿ ಇದು ಕೇವಲ ಕಲಬುರಗಿಯಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ದಿಲ್ಲಿವರೆಗೆ ಹೋಗ್ತಾ ಇದೆ ಅಂತೆ. ದಿಲ್ಲಿಗೆ ಯಾವ್ದು ಎಲ್ಲಾ ಐಟಮ್ ಅನ್ನು ಕಳಿಸ್ತೀರಾ? ಹೇಗೆ? ನಾವು ಅಕ್ಕಿ ಕಳಿಸ್ತೇವ್ರಿ ಸರ್. ಅಕ್ಕಿಗಳು ಅಲ್ಲಿದ್ದ ಆರ್ಡರ್ ಬಂದ ಅಂದ್ರೆ ಕೊಟ್ಟು ಕಳಿಸ್ತೀವಿ. ಸಿರಿಧಾನ್ಯ ಅಕ್ಕಿ, ನವಣೆ, ಸ್ಯಾಮಿ, ಹಾರ್ಕ. ಈಗ ನಮ್ ಕಲ್ಕತ್ತಾ ಒರಿಸಾದವ್ರಿಗೂ ಬಿ ನಮ್ಗೆ ಈ ಹಿಟ್ಟು ಕೇಳಕತ್ತಾರ್ರಿ. ಕೇಳಕತ್ತಾರ, ಡಿಮಾಂಡ್ ಇದೆ ಅಂತ ಆಯ್ತು. ಬಹಳ ಡಿಮಾಂಡ್ ಅದ ಸರ್, ಬಹಳ ಡಿಮಾಂಡ್ ಅದ. ಪಬ್ಲಿಕ್ ಸಿಟಿ ಆಗ್ಬೇಕ್ರಿ, ಇದಕ್ಕೆ ಬಹಳಷ್ಟು ವ್ಯವಹಾರ ಸರಿಯಾಗಿ ನಡೀತದೆ ಸರ್. ಈಗ ನಿಮ್ಮದು ಒಂದು ಸಂಸ್ಥೆ, ಅದಕ್ಕೆ ಸಿಇಒ ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಇದ್ದಾರೆ, ಆದ ಕಾರಣ ಒಂದು ಸರಿಯಾಗಿ ನಡೀತದೆ ಅಂತ ಲೆಕ್ಕ. ಯಾರೆಲ್ಲ ಇದ್ದೀರಿ ಈಗ ಸಮಿತಿ ಅಧ್ಯಕ್ಷರು? ತಾವು ಬಾಕಿ ಯಾರೆಲ್ಲ ಇದ್ದಾರೆ? ಡೈರೆಕ್ಟರ್ ಇದ್ದಾರೆ ಸರ್. ಎಷ್ಟು ಜನ ಇದ್ದಾರೆ? 9 ಜನ ರೀ. 9 ಜನ. ಒಬ್ಬರು ಸಿಇಒ ಇದ್ದಾರೆ, ಒಬ್ಬರು ಸಿಇಒ ಇದ್ದಾರೆ, ಒಬ್ಬರು ಅಕೌಂಟೆಂಟ್ ಇದ್ದಾರೆ. ನಿಮ್ಮದೇ ಆದಂತ ತಡಕಲ್ ನಲ್ಲಿ ಒಂದು ಕಚೇರಿ ಇದೆ? ಕಚೇರಿ ಇದೆ, ಆಫೀಸ್ ಇದೆ, ಸಿಇಒ ಆಫೀಸ್ ಇದೆ, ಎಲ್ಲ ಅದ ಸರ್. ಈಗ ಈ ಭೂತಾಯಿ ಮಿಲ್ಲರ್ ಸಂಸ್ಥೆ ಅಂತ ಏನ್ ಮಾಡಿದ್ದೀರಲ್ಲ, ಇದರಿಂದ ಈಗಾಗಲೇ ಕೆಲವೊಂದು ಉತ್ಪನ್ನಗಳನ್ನು ಮಾಡ್ತೀರಿ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉತ್ಪನ್ನ ಮಾಡಬೇಕು, ಇದಕ್ಕೆ ತುಂಬಾ ಒಳ್ಳೆಯ ತಾಂತ್ರಿಕತೆಯ ಸ್ಪರ್ಶವನ್ನು ಕೊಡಬೇಕಂತ ಹಾಗೇನಾದ್ರೂ ಮಾಡ್ತೀವಿ? ಹೌದು ಸರ್, ಈಗ ನಾವು ಸಿರಿಧಾನ್ಯದಾಗೆ ಇನ್ನ ಬಹಳಷ್ಟು ಮಟೀರಿಯಲ್ಗಳು ತಯಾರು ಮಾಡಿ. ಯಾವ್ದೆಲ್ಲ? ದೋಸೆ ಮಾಡಕ, ಇಡ್ಲಿ ಮಾಡಕ, ಮತ್ತೆ ಉಪ್ಪಿಟ್ಟು ಮಾಡಕ, ಮತ್ತೆ ಪಾಯಸ ಮಾಡಕ, ಇವಕ್ಕೆಲ್ಲ ನಾವು ಎಲ್ಲ ಅವಕ್ಕೆ ಬೇರೆ ಬೇರೆ ಸಪರೇಟ್ ಆಗಿ ಕಾಳುಗಳನ್ನು ಒಡಕಿಸಿಂದ ಪ್ಯಾಕಿಂಗ್ ಮಾಡೋ ವಿಚಾರ ರೀ. ಮತ್ತೆ ಅಕ್ಕಿ ಹೆಚ್ಚಿನ ಪ್ರಮಾಣದಾಗ ಮಾರ್ಲತ್ತ ಹೇಳಿ ನಾವು ಬಹಳಷ್ಟು ಬಯಸ್ತೇವ್ರ ಸರ್. ಬೆಳ್ಳೆಯವರು, ಈಗ ಜನ ಏನು ಮಾತಾಡ್ತಾರೆ ಅಂತ ಹೇಳಿದ್ರೆ, ಸಾವಯವ ಕೃಷಿಯಲ್ಲಿ ಮಾಡಿದ್ದನ್ನೇ ಜನ ಬಯಸ್ತಾ ಇದ್ದಾರೆ, ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥದ್ದೇ ಬೇಕು ಅಂತಾರೆ. ಇದಕ್ಕಿಂತಲೂ ಹೆಚ್ಚಾಗಿ ಈಗ 2023 ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತಲೇ ಘೋಷಣೆ ಮಾಡಿದ್ದಾರೆ. ಭಾರತದ ಒಂದು ಪ್ರಯತ್ನದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೊಂದು ಮನ್ನಣೆ ಸಿಗುವ ಹಾಗೆ ಮಾಡಿದ್ದಾರೆ. ಯೋಗ ಹೇಗೆ ವಿಶ್ವ ಮನ್ನಣೆ ಪಡೀತಾ, ಅದೇ ರೀತಿ ಸಿರಿಧಾನ್ಯ ಕೂಡ ಆಗಬೇಕು ಅಂತ. ಈಗ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತ ಬಜೆಟ್ ನಲ್ಲಿ ಕೂಡ ಸಿರಿಧಾನ್ಯ ಬೆಳೆಯುವಂತವರಿಗೆ ಅಥವಾ ಸಿರಿಧಾನ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಬಜೆಟ್ ನಲ್ಲಿ ಒಂದು ಹಣವನ್ನ ಮೀಸಲಿಡುವುದು, ಅವರಿಗೆ ಪ್ರೋತ್ಸಾಹ ಕೊಡುವುದು ಅಂತ ರೈತರನ್ನು ಉತ್ತೇಜಿಸುವುದು ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಸಿರಿಧಾನ್ಯನೇ ಒಂದು ಸೂಪರ್ ಫುಡ್ ಅಥವಾ ಆಹಾರ ಆಗುವ ಒಂದು ಲಕ್ಷಣ ಕಾಣ್ತಾ ಇದೆ ನಿಮ್ಗೆ? ಹೌದು ಸರ್. ಇನ್ನೊಂದೇನ್ರಿ, ಈ ಸಿರಿಧಾನ್ಯಗಳ ಬೀಜಗಳ್ರಿ, ಇವು ಪ್ಯೂರ್ ಒರಿಜಿನಲ್ ಬೀಜಗಳು ಸರ್. ನಮ್ಮ ಜವಾರಿ ಬೀಜ ಅಂತೀವಲ್ಲ, ನಮ್ಮ ಹಿರಿಯರಿಂದ ಬಂದಂತ ಬೀಜಗಳು. ಹೌದು, ಇವು ಯಾವ ತಾಂತ್ರಿಕತೆ ಅಥವಾ ಹೆಬ್ರೇಡ ಇಲ್ಲದಂತ, ಇದರಲ್ಲಿ ಯಾವುದೇ ನಕಲಿ ಅಥವಾ ಏನು ಆಗಿಲ್ಲ ಸರ್. ಇದಕ್ಕೆ ನೀವು ಬಹಳಷ್ಟು ನಿಮಗೇನು ಫರ್ಟಿಲೈಸರ್ ಆಯ್ತು, ಟ್ರೀಟ್ಮೆಂಟ್ ಗಾಗಿ ಔಷಧಿ ಆಯ್ತು, ಇಂಥವ್ ಏನೂ ಖರ್ಚಿರ ಸರ್. ಇದು ಸುಮ್ಮನೆ ಜಮೀನ್ದಾಗ ಬಿತ್ತದ್ರ ತಂತಾನಾಗಿ ಫಲ್ಸ್ ಆಗಿ ಬೆಳೀತದೆ ಸರ್. ಅಂತ ಇದು ಬೀಜಗಳು ಸರ್. ಇವು ಅಂದ್ರೆ ರೈತರು ಹೆಚ್ಚು ಬೆಳಿಬೇಕು, ಇದರ ಲಾಭ ಪಡಿಬೇಕು ಅಂತೀರಿ ನೀವು? ಹೌದ್ ಸರ್. ಇದಕ್ಕೆ ಖರ್ಚು ಅಂಬದಿಲ್ರಿ, ಮತ್ತಿವ ತೊಗರಿ ಆಗಿದ್ರೆ DAP ಹಾಕ್ಬೇಕ್ರಿ, ಪ್ರತಿಯೊಂದಕ್ಕೆಲ್ಲ ಸರ್ಕಾರಿ ಖಾತಾ ಹಾಕ್ಬೇಕು, ಹಾಕ್ಬೇಕು. ಆದ್ರೆ ಇದಕ್ಕೆ ಯಾವ ಖಾತಾಗಳು ಬೇಕಾಗಿಲ್ಲ, ಮತ್ತೆ ಯಾವ ಔಷಧ ಸ್ಪ್ರೇಗಳು ಬೇಕಾಗಿಲ್ಲ. ಇದು ತಂತಾನೇ ಬೆಳೀತದ್ರಿ, ಮತ್ತ ಒಳ್ಳೆ ಇಳುವರಿ ಬೀಬರು. ಈಗ ಈ ಸಿರಿಧಾನ್ಯವನ್ನ ಈ ಉತ್ಪನ್ನ ಮಾಡ್ಲಿಕ್ಕೆ ಪ್ರೊಸೆಸಿಂಗ್ ಅಥವಾ ಸಂಸ್ಕರಣೆ ಮಾಡುವಾಗ ಅದಕ್ಕೆ ಈ ಮಿಷನ್ಗಳಿಗೆಲ್ಲ ಹೆಚ್ಚು ಹಣ ಇನ್ವೆಸ್ಟ್ ಮಾಡಬೇಕಲ್ಲ, ಬಂಡವಾಳ ಹೂಡಬೇಕಲ್ಲ, ಅದಕ್ಕೆ ಸರ್ಕಾರದಿಂದ ನೀವು ಏನಾದ್ರೂ ನಿರೀಕ್ಷೆ ಮಾಡ್ತೀರಾ, ಇನ್ನಷ್ಟು ಇದಕ್ಕೆ ಸಹಾಯ ಕೊಡಬೇಕಂತ ಏನಾದ್ರು? ಅದೇ ಸರ್, ಈಗ 15 ಲಕ್ಷ ತಕ್ಕ ಅವ್ರು ನಮಗೆ ಸಹಾಯ ಮಾಡ್ತೇವೆ ಅಂತ ಹೇಳ್ರಿ. 3 ವರ್ಷನಾಗ ಈ ವರ್ಷ ಮತ್ತ ಹೋದ ಸಲ 3 ಲಕ್ಷ ಹಾಕ್ಯಾರ, ಈ ಸಲ 3 ಲಕ್ಷ ಹಾಕ್ತಾರ್ರಿ, ಮುಂದಿನ ಸಲ 3 ಲಕ್ಷ 4 ಲಕ್ಷ ಆಗ್ಬೋದು ಸರ್. ಇದಕ್ಕೆ ಹೆಚ್ಚಿನ ನಿರೀಕ್ಷೆ, ನಿಮ್ಮ ಈ ಮಿಷನರಿ ಎಲ್ಲ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ? ಮಿಷನರಿ ಅವರೇ ಕೊಟ್ರಿ ಸರ್. ಏನ್ ನಾವು ಕರೆಂಟ್ ಬಿಲ್ ಕಟ್ಟತೇವೆ, ಅದು ಶೆಡ್ಡಿನ ರೆಂಟ್ ಕೊಡ್ತೇವೆ. ಈಗ ಸದ್ಯ 4 ದಿವಸ ಅವ್ರದ ಬಜೆಟ್ ದಿಂದ ನಡೀತದೆ ಸರ್. ಈಗ ನೀವು ಒಂದು ಹೇಳಿದ್ರಿ ಶಿವಾನಂದ ಬೆಳ್ಳೆಯವರೇ, ಸಿರಿಧಾನ್ಯಗಳಾದ ನವಣಿ, ಸಾವೆ, ಬರಗ, ಅಗಸಿ, ಹಾರ್ಕದಂತ ಧಾನ್ಯಗಳ ಬೇಸಾಯಕ್ಕೆ ಕೃಷಿಕರು ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಅಂತ, ಇದು ಅಳಂದ ಕ್ಷೇತ್ರಕ್ಕೆ ಮಾತ್ರ ಇಡೀ ಕಲಬುರಗಿ ಜಿಲ್ಲೆಗೆ ವ್ಯಾಪಿಸಿದ? ಹೇಗೆ? ನನಗೆ ತಿಳಿದ ಮಟ್ಟಿಗೆ ನಮ್ಮ ಊರಲ್ಲೇ ಬಹಳಷ್ಟು ಬೆಳೀತಾರ್ರಿ, ತಡಕಲ್ ಏರಿಯಾದಾಗ. ಮತ್ತೆ ಈಗ ನಮ್ಮ ಸುತ್ತಮುತ್ತಿನ ಹಳ್ಳಿದಿ ಸ್ವಲ್ಪ 15 ಕಿಲೋಮೀಟರ್ 20 ಕಿಲೋಮೀಟರ್ ಹಳ್ಳಿದವ್ರು ಬಿ ನಮ್ಮಲ್ಲಿ ಸದಸ್ಯರಾಗ್ಯಾರ, ಅವರು ಬೀಜ ಒಯ್ದು ಬಿತ್ತಗುತ್ತಾರೆ ಸರ್. ಅಂದ್ರೆ ಇದು ಒಂದು ಲಾಭದಾಯಕವಾದಂತ ಕೃಷಿ ಅಂತ ಹೇಳಿ? ಹೌದು ಹೌದು ಸರ್. ಈಗ ನಿಮ್ಮ ಈ ಭೂತಾಯಿ ಮಿಲ್ಲೆಟ್ ಸಂಸ್ಥೆ ಏನಿದೆ ಅಲ್ಲ, ಸಿರಿಧಾನ್ಯ ಉತ್ಪಾದಕರ ಸಂಸ್ಥೆ, ಇದರ ವತಿಯಿಂದ ಮುಂದಿನ ದಿನಗಳಲ್ಲಿ ನೀವು ಏನು ಮಾಡಬೇಕಂತ ಆಲೋಚನೆ ಮಾಡಿಕೊಂಡಿದ್ದೀರಿ, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬೆಳೆಸಲಿಕ್ಕೆ? ಎಲ್ಲ ಕಡೆ ನಾವು ಏನ ಸದಸ್ಯರು ಮಾಡಿಕೊಂಡು ಪ್ರತಿಯೊಬ್ಬರಿಗೆ ಮಾಹಿತಿ ಕೊಟ್ಟು ಬೀಜಗಳು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆ ಮಾಡಿ, ಮತ್ತೆ ಇದರದ್ದು ಉತ್ಪನ್ನ ಜಾಸ್ತಿ ಮಾಡಿ, ಮತ್ತೆ ಬೈ ಪ್ರಾಡಕ್ಟ್ ಗಳು ಹೆಚ್ಚಿಗೆ ಮಾಡಿ, ಹೆಣ್ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು, ಇದೆಲ್ಲ ದೇವರ ಆಶೀರ್ವಾದದಿಂದ ದೊಡ್ಡ ಪ್ರಮಾಣ ನಡಿಬೇಕು ಅಂತೇಳಿ ಅಪೇಕ್ಷೆ ಮಾಡ್ತೀವಿ. ಈ ರೀತಿಯ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಕ್ಕೆ ಬೆಳೆಯವರೇ ಒಂದು ಉದ್ಯೋಗ ಕೊಡ್ಲಿಕ್ಕೂ ಅನುಕೂಲ ಆಗ್ತದೆ, ಕೆಲವರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಅನಿಸ್ತದೆ. ಹೌದ್ ಸರ್, ಈಗ ನಮ್ಮಲ್ಲಿ 10-15 ಜನ ಹೆಣ್ಮಕ್ಳು ಕೆಲಸ ಮಾಡಗುತ್ತಾರೆ. ಇದು ನಿಮ್ಮ ಸಂಸ್ಥೆಯಲ್ಲಿ ಜೊತೆಗೆ ಸಿರಿಧಾನ್ಯ ಬೆಳೆಯುವುದು ಒಂದು ಬೆಳೆಯೋದು ರೈತರ್ರಿ. ಹೌದು, ಇವರು ಬೇಸಿಗೆಯಲ್ಲಿ ಅಥವಾ ಖಾಲಿ ಕೂತಂತ ಹೆಣ್ಮಕ್ಳೆಲ್ಲ ಹಿಟ್ಟು ಒಯ್ದಕ್ಕಿಂತ ಪಾಪಡ ಮತ್ತೆ ಇವೆಲ್ಲ ಉಂಡಿ ಗಿಂಡಿ ಮಾಡಿ ಕೊಡುಗುತ್ತಾರೆ ಸರ್. ಇವರಿಗೆಲ್ಲ ಕೆಲಸ, ನಾವು ಅವರಿಗೆಲ್ಲ ಕಾಟಗಳ ಲೆಕ್ಕದ ಮೇಲೆ ರೊಕ್ಕ ಕೊಡ್ತೇವ್ರಿ. ಈಗ ಬೆಳೆಯವ್ರೆ, ಈ ಸರ್ಕಾರದಿಂದ ಇಂತಹ ಒಂದು ಸಂಸ್ಥೆಗಳು, ಈ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ಸಂಸ್ಥೆ ಏನಿದೆ, ಇಂತಹ ಸಂಸ್ಥೆಗೆ ಯಾವ ರೀತಿಯ ನೆರವು ಸಹಾಯ ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ? ಸರ್, ನಮಗೆ ತಾಂತ್ರಿಕತೆ ಒದಗಿಸಬೇಕ್ರಿ ಅವರು. ಆದ್ರೆ ಕಿವಿಕೆದವರು ಒದಗಿಸ್ಕೊತಾರ್ರಿ, ಆಯಾ ಮರದವ್ರಿಗೂ ಒದಗಿಸಿ ತಾಂತ್ರಿಕತೆಯನ್ನು ಮತ್ತು ಮಾರ್ಗದರ್ಶನವನ್ನು ಆಯಾ ಕಾಲಕ್ಕೆ ಕೊಡ್ತಾ ಇರಬೇಕು. ಅಂದ್ರೆ ನಿಮಗೆ ಸಿರಿಧಾನ್ಯದ ಬೀಜಗಳ ಕೊರತೆ ಅಂತೂ ಇಲ್ಲ? ಇಲ್ಲ ಸರ್, ಅದೆಲ್ಲ ಸಿಗ್ತದೆ. ಈಗ ಇನ್ನಷ್ಟು ಇದನ್ನು ವ್ಯಾಪ್ತಿ ಹೆಚ್ಚಳ ಮಾಡುವಂತೆ ಅಥವಾ ನಿಮ್ಮ ಸಂಸ್ಥೆಗಳ ಶಾಖೆಗಳನ್ನು ಎಲ್ಲಿಯಾದ್ರೂ ತೆರೆಯುವ ಹಾಗೆ ಏನಾದ್ರೂ ಪ್ರಯತ್ನ ಮಾಡ್ತೀರಿ? ಈಗ ನಮ್ಮ ಸಂಸ್ಥೆದಾಗ ಹೆಚ್ಚಿನ ಲಾಭ ಬರಗತ್ತರಿ, ನಮ್ಮಲ್ಲಿ ಸದಸ್ಯರು ತನ್ನಾಗೆ ತಾನೇ ಬಂದು ಆಗುತ್ತಾರೆ ಸರ್. ಅವರೆಲ್ಲ ಬೀಜ ಒಯ್ತಾರ, ಬಿತ್ತಾರ, ಅದು ಎಲ್ಲಿ ಮಾರ್ಬೇಕಂತ ಕೇಳ್ತಾರ, ನಮ್ಮಲ್ಲಿ ರೇಟ್ ಸರಿಯಾಗಿದ್ದಾರೆ ನಮಗೆ ಕೊಡ್ತಾರ್ರಿ. ಇದು ದೊಡ್ಡ ಪ್ರಮಾಣದಾಗ ಆಗಬಹುದು ಅಂತೇಳಿ ನಮ್ಮ ನಿರೀಕ್ಷೆ ಅದ ಸರ್. ಅಂದ್ರೆ ನೀವು ಮುಂದಿನ ದಿನಗಳಲ್ಲಿ ಇದರ ಅಂಗ ಸಂಸ್ಥೆಗಳನ್ನು ಬೇರೆ ಬೇರೆ ಕಡೆ ತೆರೆಯುವಂತ ಒಂದು ಆಲೋಚನೆ ಕೂಡ ಇದೆ? ಇದೆ ಸರ್. ಯಾಕಂದ್ರೆ ರೈತರು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಒಂದು ಉದ್ಯೋಗ ಆಗ್ತದೆ, ಒಂದು ಕೃಷಿ ಭೂಮಿಯಲ್ಲಿ ಹಾಗೆ ಬಿಡುವಾಗಿಲ್ಲ, ಈ ರೀತಿ ಯಾವಾಗ ಬೇಕಾದ್ರೂ ಯಾವ ಕಾಲಮಾನಕ್ಕೂ ಮಾಡಬಹುದು. ಇದಕ್ಕೆ ಹೆಚ್ಚಿನ ಖರ್ಚುನೂ ಕೂಡ ಇಲ್ಲ ಅಂತ ಹೇಳಿದ್ರು. ಬಹಳ ಸುಲಭ. ಸುಲಭ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ, ಇದು ಒಂದು ನಿಮಗೆ ಉತ್ತೇಜನ ಶಕ್ತಿ ತುಂಬಿದಾಗೆ ಆಗಿದೆ? ಬಹಳಷ್ಟು ಖುಷಿ ಬಂದ ಸರ್, ಇದರಲ್ಲಿಂದ ಬಹಳಷ್ಟು ಶಕ್ತಿ ಬಂದ. ಈಗ ನಮ್ಮಲ್ಲಿ ಮೆಂಬರ್ಗಳು ತನ್ನದಾಗಿ ತಾನೇ ಬಂದು ಆಗುತ್ತಾರೆ, ಇದು ಒಂದು ಬಹಳ ದೊಡ್ಡ ಹೆಮ್ಮೆ ವಿಷಯ. ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಜಿಯವರು ಹೇಳಿದ ಕಾರಣ ಎಲ್ಲರಿಗೂ ಒಂದು ಆಸಕ್ತಿ ಹೆಚ್ಚು. ಅದ ಕಾರಣ ನಿಮಗೆ ಇನ್ನಷ್ಟು ಬೇಡಿಕೆಗಳು ಬರ್ತಾ ಇವೆ, ಜನ ನಿಮ್ಮ ಮೆಂಬರ್ ಆಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ತುಂಬಾ ಒಳ್ಳೇದು, ಯಾಕಂದ್ರೆ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದುಕೊಂಡು ಈ ರೀತಿ ಮಾಡ್ತಾ ಇರುವುದರಿಂದ ನಿಮಗೂ ಸಂಸ್ಥೆಗೂ ಒಳ್ಳೇದು, ಮತ್ತೆ ಒಂದು ರೀತಿಯಲ್ಲಿ ಆರೋಗ್ಯಪೂರ್ಣವಾದ ಬದುಕು ಮಾಡ್ಲಿಕ್ಕೂ ಒಳ್ಳೇದು. ಆರೋಗ್ಯಪೂರ್ಣವಾದಂತ ಆಹಾರಗಳು ನಾವು ಉಳ್ಳುಗತ್ತೀವಿ ಅಂತೇಳಿ ನಮಗೆ ಬಹಳಷ್ಟು ಖಾತ್ರಿ ಅದ ಸರ್. ಅದಕ್ಕೆ ನಿಮಗೆ ಈ ಸಂಘ ಸಂಸ್ಥೆಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ ಸಂಸ್ಥೆ ಹೈದರಾಬಾದ್ ನವರು ಕೂಡ ಸಹಾಯ ಕೊಡ್ತಾರೆ, ಕೃಷಿ ವಿಜ್ಞಾನ ಕೇಂದ್ರದವರು ಮಾರ್ಗದರ್ಶನ ಮಾಡ್ತಾರೆ, ಸರ್ಕಾರದ ಬೇರೆ ಬೇರೆ ಸಂಸ್ಥೆಗಳು ಕೂಡ ನಿಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ. ತುಂಬಾ ಒಳ್ಳೇದು. ಈಗ ಈ 7 ಜನ ಸದಸ್ಯರು, ನೀವು ಅಧ್ಯಕ್ಷರೆಲ್ಲ, ಪ್ರತಿ ವಾರ ಸಭೆ ಇದೆ? ತಿಂಗಳ ಸಭೆ. ಏನ್ ಮಾಡ್ತೀರಿ ಆ ಸಭೆಯಲ್ಲಿ? ಏನೇನಾಯ್ತು, ಎಲ್ಲೆಲ್ಲಿಗೆ ಬಂತು, ಎಷ್ಟು ಮಾರಿದ್ರಿ, ಎಷ್ಟು ಹೋಯ್ತು, ಎಷ್ಟು ಉಳಿತು, ಲಾಭ ಉಳಿದದನ್ನೆಲ್ಲ ನೀವು ಸದಸ್ಯರಿಗೆ ಹಂಚಿ ಬಿಡ್ತೀರಿ? ಏ ಇಲ್ಲ ಸರ್, ಬ್ಯಾಂಕಿಗೆ ಹಾಕ್ತೇವ್ರಿ, ಇನ್ನ ಅಂತ ಕೆಲಸ ಏನೂ ಇಲ್ಲ. ಬ್ಯಾಂಕಿಗೆ ಠೇವಣಿ, ಯಾಕಂದ್ರೆ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಈಗ ಎಲ್ಲರೂ ಹಾಕೋದೇ 1,000 ರೂಪಾಯಿ. 1,000 ರೂಪಾಯಿ ಕೊಟ್ಟು ಸದಸ್ಯರಾಗೋದು. ಸದಸ್ಯರಾಗೋದು, ಅದ್ರಾಗೆ ಡೈರೆಕ್ಟರ್ ಆರಿಸ್ತಾರೆ, ಅವರು 1,000 ರೂಪಾಯಿ, ಡೈರೆಕ್ಟರ್ ಇರ್ಲಿ ಮತ್ತೆ ಚೇರ್ಮನ್ ಇರ್ಲಿ, 1,000 ರೂಪಾಯಿ. ಅದು ಏನ್ ಬಂದದ ಲಾಭ ಬ್ಯಾಂಕಿಗೆ ಹಾಕೋದು, ಅಲ್ಲಿದೆ ತಗೊಂಡ್ಕಿಂದ ಏನ್ ಖರೀದಿ. ಬ್ಯಾಂಕಿನಲ್ಲಿ ತುಂಬಾ ಜಮಾ ಇದೆ, 5-7 ಲಕ್ಷ ರೂಪಾಯಿ ಮ್ಯಾಗೆ ಇರ್ಬೇಕು. ಏನ್ ಮಾಡ್ಬೇಕಂತ ಇದ್ರಿ ಅದನ್ನ? ಇದೇ ಮಾಲ್ ತೊಳದ್ರಿ ಮತ್ತೆ ಮಾರಾದ್ರಿ. ಮಾರದೆ ಖರೀದಿ. ಅಂದ್ರೆ ಒಂದು ರೈತರಿಗೆ ಉದ್ಯೋಗ, ರೈತರಿಗೆ ತಮ್ಮ ಹೊಲದಲ್ಲಿ ಹಾಗೆ ಬಾಳ ಬಿಡುವುದಕ್ಕಿಂತ ಈ ರೀತಿ ಕೃಷಿ ಮಾಡಿ ಒಂದು ಲಾಭ ಪಡೆಯುವ ಹಾಗೆ ಮಾಡೋದು, ಜೊತೆಗೆ ಒಂದು ಉದ್ಯೋಗ ಕೊಡ್ಲಿಕ್ಕೂ ಅನುಕೂಲ ಆಗ್ತದೆ ಅಲ್ವಾ? ಬಹಳ ಒಳ್ಳೇದು. ನಿಮ್ಮ ಸಹಕಾರ ಇದೇನೆ ಎಲ್ಲ ಸದಸ್ಯರದ್ದು ಮತ್ತು ರೈತರದ್ದು? ಎಲ್ಲರ ಸಹಕಾರ ಸರ್, ಬಹಳ ಸಹಕಾರ. ಅಂದ್ರೆ ಮುಂದಿನ ದಿನಗಳಲ್ಲಿ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ಸಂಸ್ಥೆಯ ಅಂಗ ಸಂಸ್ಥೆಗಳು ಅಲ್ಲಲ್ಲಿ ಹುಟ್ಟುಕೊಂಡು ಇನ್ನಷ್ಟು ಈ ಒಂದು ಸಿರಿಧಾನ್ಯದ ಬಗ್ಗೆ ಪ್ರಚಾರ ಕೊಡುವುದಕ್ಕೆ, ಆಹಾರದ ಬಗ್ಗೆ ಹೆಚ್ಚಿನ ಒಂದು ಜನಪ್ರಿಯತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ? ಹೌದು ಸರ್, ನಾವು ಎಲ್ಲ ಫುಲ್ ಆರ್ಗ್ಯಾನಿಕ್ ಮಾಡ್ಬೇಕು ಅಂತೇಳಿ ವಿಚಾರ ಅದರಿ. ಇದ್ರ ಬಗ್ಗೆ ನಮ್ಮ ಎಲ್ಲ ಸದಸ್ಯರಿಗೆ ಒತ್ತು ಕೊಡುಗುತ್ತೀವ್ರಿ, ಮತ್ತೆ ಪ್ರತಿಯೊಬ್ಬರು ಆರ್ಗ್ಯಾನಿಕ್ ಮಾಡಲಿಕ್ಕೆ ತಯಾರಿಗೆ ಆಗ್ಯಾರ. ಸಾವಯವ ಕೃಷಿಯ ಮೂಲಕನೇ ಈ ಸಿರಿಧಾನ್ಯವನ್ನು ಬೆಳೆದು ಇದು ಮಾಡಬೇಕು ಅಂತ? ಅದು ಅಲ್ಲದೇನೆ ಅವರು ಬೆಳೆದಂತ ಬೆಳೆಗಳೆಲ್ಲ ಸಾವಯವದಾಗೆ ಮಾಡ್ಬೇಕಂತೇಳಿ ನಮ್ಮ ಇಚ್ಛೆ. ಮಾಡಬೇಕು ಮಾತ್ರ ಅಲ್ಲ, ಭೂತಾಯಿ ಸಂಸ್ಥೆಗೆ ಕೊಟ್ಟರೆ ಅದನ್ನು ಪ್ರೊಸೆಸ್ ಮಾಡಿ, ಸಂಸ್ಕರಣೆ ಮಾಡಿ ನೀವು ಮಾರಾಟ ಮಾಡ್ತೀವಿ. ಈಗ ದೇಶದಾದ್ಯಂತ ದಿಲ್ಲಿ, ಕಲ್ಕತ್ತಾ ಎಲ್ಲ ಇದೆ ಅಂತ ಹೇಳಿದ್ರೆ, ಇನ್ನಷ್ಟು ಸಂಸ್ಥೆಗಳನ್ನ, ಬ್ರಾಂಚ್ ಗಳನ್ನು ತೆರೆಯುವಂತ ಇದೇನ? ಈಗ ದಿಲ್ಲಿ, ಒರಿಸ್ಸಾದವ್ರು ಏನ್ ಬಿಡುಗುತ್ತಾರ, ಅವರಿಗೆಲ್ಲ ಮಟೀರಿಯಲ್ ಸಪ್ಲೈ ಮಾಡಬೇಕಂತ ವಿಚಾರ ಅದ. ಮೆಟೀರಿಯಲ್ ಏನ್ ಬೇಡ್ತಾರ ಅದೆಲ್ಲ ಕೊಟ್ಟು. ಅಂದ್ರೆ ಒಂದು ತಡಕಲ್ನಲ್ಲಿ ಹುಟ್ಟಿಕೊಂಡಂತ ಈ ಸಂಸ್ಥೆ ಇಡೀ ದೇಶವ್ಯಾಪಿಯಾಗಿ ವಿಸ್ತರಿಸಬೇಕು ಜಾಲವನ್ನು ಅಂತ ಇದ್ದೀರಿ. ಈಗ ಈ ಸಿರಿಧಾನ್ಯ ಬೆಳೆಗಾರರಿಗೆ ಅಥವಾ ಸಿರಿಧಾನ್ಯ ಬೆಳಿಬೇಕು ಅಂತ ಮನಸ್ಸು ಮಾಡಿದವರಿಗೆ ಏನ್ ಹೇಳ್ತೀರಿ ಶಿವಾನಂದ ಬೆಳೆಯವರು? ನೀವು ಮೊದಲು ಬೆಳೀರಿ, ಒಳ್ಳೆ ಹಾರ ನೀವು ಉಂಡ್ರಿ, ಹೆಚ್ಚಾಗದ ಹೊರಗೆ ಮಾಡಿ. ಈಗ ನಿಮ್ಗೆ ನಮ್ಮ ರೈತರು ಅಥವಾ ಸಿರಿಧಾನ್ಯವನ್ನ ಬಯಸುವವರು ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಏನು? ನನ್ನ ದೂರವಾಣಿ ಸಂಖ್ಯೆ 73 53 9 11 ಪೂಜಿ 77. ಕೇಳಿದ್ರೆ ನಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ. ಮೊಬೈಲ್ ಸಂಖ್ಯೆ 7353 9110 77. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ತುಂಬಾ ಧನ್ಯವಾದ ಶಿವಾನಂದ ಚಂದ್ರಶಾ ಬೆಳ್ಳೆಯವರೇ. ಅಳಂದ ತಾಲೂಕಿನ ತಡಕಲ್ನಲ್ಲಿ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಇದೀಗ 600 ಸದಸ್ಯರನ್ನು ಹೊಂದಿರತಕ್ಕಂತ ಈ ಸಂಸ್ಥೆ ಒಂದು 6 ವರ್ಷದಲ್ಲಿ ಅದ್ವಿತೀಯವಾಗಿರತಕ್ಕಂಥ ಸಾಧನೆಯನ್ನು ಮಾಡಿದೆ. ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಮನ್ ಕಿ ಬಾತ್ನಲ್ಲಿ ಸಂಸ್ಥೆಯ ಬಗ್ಗೆ ಉಲ್ಲೇಖ ಮಾಡುವುದಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಪ್ರೋತ್ಸಾಹಿಸಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಇದರಿಂದ ನಿಮಗೆ ಸಂಸ್ಥೆ ಬೆಳೆಸಲಿಕ್ಕೂ ಉತ್ತೇಜನ ಸಿಕ್ಕಿದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯ ಸದಸ್ಯರು ಮುಂದೆ ಬಂದು ನಾವು ಸದಸ್ಯರಾಗ್ತೇವೆ ಅನ್ನೋ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಅನ್ನೋದು ಬಹಳ ಉತ್ತಮವಾಗಿರತಕ್ಕಂಥ ವಿಚಾರ. ಸಿರಿಧಾನ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನೆಲ್ಲರೂ ಹೊಂದುವುದು ಒಳ್ಳೆಯದು ಮತ್ತು ಸಿರಿಧಾನ್ಯ ಒಂದು ಉತ್ತಮ ಆಹಾರ ಅನ್ನೋದನ್ನ ಬಳಕೆ ಮಾಡಿ ಆರೋಗ್ಯಪೂರ್ಣವಾದ ಬದುಕು ಮಾಡಲಿಕ್ಕೂ ಸಾಧ್ಯ ಆಗ್ತದೆ. ಬೆಳೆಯವರು ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇಲ್ಲಿ ತನಕ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಭೂತಾಯಿ ಸಿರಿಧಾನ್ಯ ಉತ್ಪಾದಕರ ರೈತ ಕಂಪನಿಯ ಅಧ್ಯಕ್ಷರಾದ ಶಿವಾನಂದ ಚಂದ್ರಶಾ ಬೆಳ್ಳಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಈಗ ಕೇಳೋಣ ಗಣಪತ್ರಾವ್ ಬಿ ತಿಂಗಸೆಟ್ಟಿ ಮತ್ತು ಸಂಘಟಕರಿಂದ ತತ್ವ ಪದಗಳು. ಗುರವೀನ ಮರಿಬ್ಯಾಡ ಗುಣಗೇಡೆ, ಗುರವೀನ ಮರಿಬ್ಯಾಡ ಗುಣಗೇಡೆ, ನಿಲ್ಲಲ್ಲಿ ಹನವ ಚಂದ್ರಚೂಡಿ, ಗುರವೀನ ಮರಿಬ್ಯಾಡ ಗುಣಗೇಡೆ. ತಿರುಗಾಡಿ ಆತೈತ ತಿರುಗಾಡಿ, ಸುಳ್ಳೆ ಹೊತ್ತುಗಳಿ ಬ್ಯಾಡ ಸಿರಗೇಡೆ, ಸುಳ್ಳೆ ಹೊತ್ತುಗಳಿ ಬ್ಯಾಡ ಸಿರಗೇಡೆ, ಗುರವೀನ ಮರಿಬ್ಯಾಡ ಗುಣಗೇಡೆ, ಗುರವೀನ ಮರಿಬ್ಯಾಡ ಗುಣಗೇಡೆ. ನೀ ಬಂದಿ ಎಷ್ಟು ಜನ್ಮ ತಿರುಗೆ ನೀ ಬಂದಿ, ಬರುವಾಗ ಏನೇನು ಕುಣ ತಂದೆ, ಬರುವಾಗ ಏನೇನು ಕುಣ ತಂದೆ, ಗುರವೀನ ಮರಿಬ್ಯಾಡ ಗುಣಗೇಡೆ, ಗುರವೀನ ಮರಿಬ್ಯಾಡ ಗುಣಗೇಡೆ. ಬಾಳಗಳ ಸೀನಂದಿ ರೊಕ್ಕ, ಬಾಳಗಳ ಸೀನಂದಿ, ಬಹು ಉಕ್ಕಿಲಿ ಸ್ವಕ್ಕಿಲೆ ನೀ ಉಂಡೆ, ಬಹು ಉಕ್ಕಿಲಿ ಸ್ವಕ್ಕಿಲೆ ನೀ ಉಂಡೆ, ದಾನ ಮಾಡಂದರ ದನ ಕೊಂಡಿ, ದಾನ ಮಾಡಂದರ ದನ ಕೊಂಡಿ, ನಾಳೆ ಯಮನಾರು ಕೇಳಿದರೆ ಏನಂದೆ, ನಾಳೆ ಯಮನಾರು ಕೇಳಿದರೆ ಏನಂದೆ, ಗುರವೀನ ಮರಿಬ್ಯಾಡ ಗುಣಗೇಡೆ, ಗುರವೀನ ಮರಿಬ್ಯಾಡ ಗುಣಗೇಡೆ. ಮನಸ್ಸಿನಂತೆ ಮಾತ ಆಡಬಾಡೋ ನಿನ್ನ ಕನಸಿನ ಪರಿಯೇನು ತಿಳಿದು ನೋಡು ನಿನ್ನ ಕನಸಿನ ಪರಿಯೇನು ತಿಳಿದು ನೋಡು ಸಾಧು ಸತ್ಪುರುಷರ ಸಂಗಮ ಮಾಡೋ ಸಾಧು ಸತ್ಪುರುಷರ ಸಂಗಮ ಮಾಡೋ ಇದೇ ಕಲಾವಿದರಿಂದ ಆಲಿಸಿ ಇನ್ನೊಂದು ತತ್ವಪದ ತೇರು ಸಾಗತ ದವ್ವ ತಂಗಿ ನೋಡಲಾಕ ಹೋಗೋನು ಬಾರ ತೇರು ಸಾಗತ ನಮ್ಮ ತಂಗಿ ನೋಡಲಾಕ ಹೋಗೋನು ಬಾರ ಪಂಚತತ್ವ ಪಗಡಿಯ ತೇರ ಪಂಚತತ್ವ ಪಗಡಿಯ ತೇರ ಹಂಚಿ ಕಿಲ್ಲದೆ ಸಾಗತಾದ ತೇರು ಸಾಗತ ನಮ್ಮ ತಂಗಿ ನೋಡಲಾಕ ಹೋಗೋನು ಬಾರ ತೇರು ಸಾಗತ ನಮ್ಮ ತಂಗಿ ನೋಡಲಾಕ ಹೋಗೋನು ಬಾರ ಅಂಗಯ್ಯ ಮಾಚವ ಮಾಡಿ ನಾಲ್ಕು ಗಾಲಿ ತಾವ ಜೋಡಿ ಅಂಗಯ್ಯ ಮಾಚವ ಮಾಡಿ ನಾಲ್ಕು ಗಾಲಿ ತಾವ ಜೋಡಿ ಏಳು ಗೆಳಿನ ಮಂಟಪ ತೇರ ಏಳು ಗೆಳಿನ ಮಂಟಪ ತೇರ ಭಂಡಾರೈವರು ಎಳೆದಾರ ಕೂಡಿ ತೇರು ಸಾಗತ ನಮ್ಮ ತಂಗಿ ನೋಡಲಾಗ ಹೋಗೋನು ಬಾರ ತೇರು ಸಾಗತ ನಮ್ಮ ತಂಗಿ ನೋಡಲಾಗ ಹೋಗೋನು ಬಾರ ಗರ್ವವೆಂಬ ಕಂಬವ ಜಡೆದು ನರಗಳೆಂಬ ಹಗ್ಗವ ಬಿಗಿದು ಗರ್ವವೆಂಬ ಕಂಬವ ಜಡೆದು ನರಗಳೆಂಬ ಹಗ್ಗವ ಬಿಗಿದು ಗರವ ಮರವು ಕೂಡಿಕೊಂಡು ಗರವು ಮರವು ಕೂಡಿಕೊಂಡು ಗರ್ತಿಲಿಂದ ಸಾಗತಾದ ತೇರು ಸಾಗತ ನಮ್ಮ ತಂಗಿ ನೋಡಲಾಗ ಹೋಗೋನು ಬಾರ ತೇರು ಸಾಗತ ನಮ್ಮ ತಂಗಿ ನೋಡಲಾಗ ಹೋಗೋನು ಬಾರ ನಾಲ್ಕು ಮಂದಿ ಐದೇರು ಕೂಡಿ ತೇರು ಎಳೆದು ಬೈದಾರ ಹಾಡಿ ನಾಲ್ಕು ಮಂದಿ ಐದೇರು ಕೂಡಿ ತೇರು ಎಳೆದು ಬೈದಾರ ಹಾಡಿ ಮಾಯವಾಯ್ತು ಗಟ್ಟಿಯ ತೇರ ಮಾಯವಾಯ್ತು ಕಾಯ ಪೂರ ಮುರಿದು ಬಿದ್ದು ಗಡ್ಡಿಯ ತೇರ ತೇರು ಸಾಗತ ದವ್ವ ತಂಗಿ ನೋಡಲಾಗ ಹೋಗೋನು ಬಾರ ತೇರು ಸಾಗತ ನಮ್ಮ ತಂಗಿ ನೋಡಲಾಗ ಹೋಗೋನು ಬಾರ ಅಂಗಕ್ಕೊಂಜತು ಆತ್ಮದ ತೇರ ಶಂಭೋಲಿಂಗ ಅಡಿಗನ ಪೂರ ಅಂಗಕ್ಕೊಂಜಿತು ಆತ್ಮದ ತೇರ ಶಂಭೋಲಿಂಗ ಅಡಿಗನ ಪೂರ ಹೌದು ಅಲ್ಲ ಮಾಡ್ರಿ ವಿಚಾರ ಹೌದು ಅಲ್ಲ ಮಾಡ್ರಿ ವಿಚಾರ ರಾಮಾಪುರ ಪಕ್ಕ ಕೈಗಾರ ತೇರು ಸಾಗತ ನಮ್ಮ ತಂಗಿ ನೋಡಲಾಗ ಹೋಗೋನು ಬಾರ ಜಾಗದಾದಮ್ಮ ತಂಗಿ ನೋಡಲಾಗ ಹೂಗೂನು ಮಾರ ನೋಡಲಾಗ ಹೂಗೂನು ಮಾರ ನೋಡಲಾಗ ಹೂಗೂನು ಮಾರ. ಇದುವರೆಗೂ ಗಣಪತರಾವ್ ಬಿ